ರೈಲ್ವೆ ನಿರ್ಧರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಧಿಕೃತವಾಗಿ ಸಿಸೇರಿ ಮಾಡುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. 900 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಿದ ಸರ್ಕಾರ. ಸುವರ್ಣಸೌಧದ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಗೌರವಾರ್ಥ ಸದಸ್ಯರಿಂದ ಗಿಡ ನಡೆಸಲು ಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಧಾರ. ಹಾಗೂ ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಕೇಳಿ, ಹೊಸ ಬೆಳೆಗಳ ಕೃಷಿ ಸಾಧ್ಯತೆ ಅನುಭವ ಕುರಿತು ಶಿರಸಿಯ ರಾಮೋಹರಿ ಕಿಣಿ ಅವರೊಂದಿಗೆ ಸಂದರ್ಶನ. ರಾಮೋಹರಿ ಕಿಣಿಯವರೇ ನಮಸ್ಕಾರ. ನಮಸ್ಕಾರ. ಹೆಚ್ಚು ಮಳೆ ಬೀಳುವಂತಹ ಒಂದು ಮಲೆನಾಡು ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಕೃಷಿ ಪ್ರಧಾನವಾದಂತಹ ಒಂದು ಊರು ಕೂಡ ಹೌದು. ಆದರೆ ಸಾಕಷ್ಟು ಸವಾಲುಗಳು ಕೂಡ ಇವೆ. ರೈತರು ಕೃಷಿಯನ್ನು ಮುಂದುವರಿಸಬೇಕೇ ಬೇಡವೆ ಎನ್ನುವಂತಹ ಒಂದು ಜಿಜ್ಞಾಸೆಯಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಮೂಲತಃ ಉಪನ್ಯಾಸಕರಾಗಿ ದುಡಿದಂಥವರು, ಉಪನ್ಯಾಸಕ ವೃತ್ತಿಯಿಂದ ಕೃಷಿಯ ಕಡೆಗೆ ನಿಮ್ಮ ಒಲವು ಹೇಗೆ ಬದಲಾವಣೆ ಆಯಿತು, ಹೇಗೆ ನೀವು ಕೃಷಿಗೆ ಬಂದ್ರಿ? ನಾನು ಮೂಲತಃ ಒಂದು ವ್ಯಾಪಾರಿ ಕುಟುಂಬದಿಂದ ಬಂದವನು. ಸೊ ನಮ್ಮ ತಂದೆಯವರ ಅಂಗಡಿಗೆ ಅತಿ ಹೆಚ್ಚು ಗ್ರಾಹಕರು ಗ್ರಾಮಾಂತರದವರು ಇದ್ದರು. ಅವರು ಹಳ್ಳಿಯಿಂದ ಬರಬೇಕಾದ್ರೆ ಪ್ರತಿ ಸಲ ಮಳೆಗಾಲದಲ್ಲಿ ಒಂದು 3-4 ತಿಂಗಳು ರಸ್ತೆ ಇಲ್ಲ, 3-4 ತಿಂಗಳಿಗೆ ಬೇಕಾದಷ್ಟು ವಸ್ತುಗಳನ್ನು ಒಂದೇ ಸಲ ಇಟ್ಕೊಳ್ಳೋದು, ಅದರ ನಂತರ ಅದನ್ನು ಅವರು ಹಣ ವಾಪಸ್ ಕೊಡೋದು ಕೂಡ ಫಸಲು ಬಂದ ನಂತರ. ಪುಸ್ತಕ ಮಾಡಿ ಬರಿತಾ ಇದ್ರಿ? ಹೌದು. ಆವಾಗ ತಂದೆಯವರ ಜೊತೆಗೆ ಅಕೌಂಟ್ಸ್ ಬರೀಲಿಕ್ಕೆ ಕೂತ್ಕೊಂಡಾಗ ಅಲ್ಲಿ ಅವರ ಹೆಸರು, ಅವರ ಕ್ಷೇತ್ರ ಎಷ್ಟು, ಅವರು ಪರ್ಚೇಸ್ ಮಾಡಿದ್ದು ಇವಾಗ ಯಾವಾಗ ವಾಪಸ್ ಕೊಟ್ಟರು, ವಾಪಸ್ ಹಣ ಕೊಡಬೇಕಾದ್ರೆ ಎಷ್ಟು ಕಷ್ಟ ಅವ್ರದ್ದು, ಇದು ಗೊತ್ತಾಗ್ತಿತ್ತು. ನಂತರ ತಂದೆಯವರಿಗೆ ಒಂದು ಆಸೆ ಇತ್ತು. ನಾನು ನನ್ನ ಶಿಕ್ಷಣ ಮುಗಿಸಿ ಹೊರಗೆ ಹೋಗಬೇಕಂತಿದ್ದಾವಾಗ ನೀವು ಒಬ್ಬ ಉಪನ್ಯಾಸಕನಾಗಬೇಕು ಅಥವಾ ಟೀಚರ್ ಆಗಬೇಕು, ನಾನು ಬೇಕಾದರೆ ನಿನಗೆ ಪಗಾರ ಕೊಡ್ತೇನೆ ಅಂಥೇಳಿ ಹೇಳ್ತಿದ್ರು ಅವರು. ಸೊ ಅವರ ಒತ್ತಾಯಕ್ಕೆ ನಾನು ಶಿಕ್ಷಕರೊತ್ತಿಗೆ ಬಂದೆ. ಸೊ ನಂತರ ನನಗೆ ಅದರಿಂದ ಒಂದು ಖುಷಿ ಆಯಿತು ಏನಂತೇಳಿದರೆ, ಜನರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ, ನಮ್ಮ ಜ್ಞಾನ ಮತ್ತೊಬ್ಬನಿಗೆ ಕೊಡಲಿಕ್ಕೆ, ಅಂದರೆ ತಿಳಿದಿದ್ದನ್ನು ಸಾರಲಿಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತು ಗ್ರಾಮಾಂತರದ ಜೊತೆಗೆ ಆ ಬೆಸುಗೆ ಇಷ್ಟು ಗಟ್ಟಿಯಾಯಿತು ಅಂತೇಳಿದರೆ, ಅವರ ಪ್ರತಿಭೆ, ಅವರಲ್ಲಿರುವ ಒಂದು ಸಂಸ್ಕಾರ ಸಂಸ್ಕೃತಿ ನೋಡಿ ಆಶ್ಚರ್ಯಪಟ್ಟೆ ನಾನು. ಸೊ ಆವಾಗ ನಾನು ವಿಚಾರ ಮಾಡಿದೆ, ಇವರ ಜೊತೆಗೆ ನಾನು ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಿದ್ರಲ್ಲಿ ಅಂಥೇಳಿ ನಾನು ಪ್ರತಿ ವರ್ಷ ಆ ಶಾಲೆಗಳಿಗೆ ಹೋಗಿ SSLC ನಂತರ ಮುಂದೇನು ಅವರಿಗೆ ಮಾರ್ಗದರ್ಶನ ಮಾಡಬೇಕಾದ್ರೆ ಹಳ್ಳಿಗಳನ್ನು ತಿಳಿದ ಕೂಡಲೇ ಅವರು ಬಿಡೋದಿಲ್ಲ ಆಗಿದ್ರು, ಮನೆ ಕರ್ಕೊಂಡು ಹೋಗ್ತಿದ್ರು, ಅವರ ಆತಿಥ್ಯ ಕೊಡ್ತಿದ್ರು, ಅಲ್ಲಿಯ ಅವರ ಜೀವನ ಶೈಲಿ, ಅವರ ಕಷ್ಟ ಸುಖ, ಅವರ ಹಣಕಾಸಿನ ಪರಿಸ್ಥಿತಿ, ಅದರಲ್ಲೂ ಕೂಡ ಆತಿಥ್ಯವನ್ನು ಕೊಡೋದು, ಆ ಕಷ್ಟವನ್ನು ಹೇಳದೇ ಇರೋದು, ಇದೆಲ್ಲ ನೋಡಿದಾಗ ನನಗೆ ದೇವರೇ, ಕೃಷಿ ಅಂದರೆ ಏನೋ ಹೇಳ್ತಾರೆ ಆದರೆ ಇಲ್ಲಿ ವಸ್ತುಸ್ಥಿತಿ ಬೇರೆದೇ ಇದೆ. ಇಲ್ಲಿ ಯಾವುದೋ ಕಾಲದಲ್ಲಿ ಕಷ್ಟಪಟ್ಟು ಅಜ್ಜನ ಕಾಲದಿಂದ ಆ ತೋಟಗಳನ್ನು ಮೇಂಟೈನ್ ಮಾಡಿ ಇವತ್ತೇ ನಾವು ಒಂದು ಹಂತಕ್ಕೆ ಬಂದ ನಂತರ ಖುಷಿ ಪಡ್ತಾ ಇದ್ದೇವೆ. ಬಟ್ ಅವರ ಪರಿಶ್ರಮ, ಅವರ ರಸ್ತೆ ಇಲ್ಲ, ದೀಪ ಇಲ್ಲ, ವ್ಯವಸ್ಥೆ ಇಲ್ಲ, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಲ್ಲ, ಆ ಕಾಲದಲ್ಲಿ ಅವರು ಏನು ಒಂದು ಮಾಡಿ ಇಟ್ಟಿದ್ದಿದೆ ಅಲ್ಲ, ನಿಜವಾಗಿ ಅದು ಸಾಧನೆಯೇ, ಅದು ಮಾದರಿನೇ ಅದು. ಈಗ ನೀವು ಅರ್ಥೈಸಿಕೊಂಡ ಹಾಗೆ SSLC ನಂತರ ಮುಂದೆ ಏನು ಜನರಿಗೆ ಅಥವಾ ಮಕ್ಕಳಿಗೆ ನೀವು ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ಸೊ ನಾನು ಹೇಳೋದಿಷ್ಟೇ, ನಮ್ಮ ನಮ್ಮ ಇಚ್ಛೆ ಅಥವಾ ನನಗೆ ಏನು ಸೇರುತ್ತಿದೆ, ನನಗೆ ಯಾವುದು ಡೈಜೆಸ್ಟ್ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ನಾನು ಆಹಾರ ಹೇಗೆ ತಿಂತೇವೆ, ಹಾಗೆ ಶಿಕ್ಷಣ ಕೂಡ ಅಷ್ಟೇ. ಯಾರದೋ ಒತ್ತಾಯದ ಮೇಲೋ ಅಥವಾ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ ಅಂತ ಹಾಗೆ ಮಾಡೋದಕ್ಕಿಂತ ನನ್ನ ಇಚ್ಛೆಯ ಶಿಕ್ಷಣ ನಾನು ಪಡೆದ್ರೆ

ಅದರ ನಂತರ ಬೆಂಗಳೂರಿಗೆ ಹೋಗಿ ಮಾರೋದಿತ್ತದು. ಬೆಂಗಳೂರಿಗೆ ಹೋಗಿ ಮಾರಬೇಕಾದ್ರೆ ನಾನೇನು ಮಾಡಿದ್ದೆ ಅಂದರೆ ಗ್ರೇಡಿಂಗ್ ಮಾಡಿದೆ. ಸೊ ಅಲ್ಲಿ ಏನು ಮಾಡ್ತಿದ್ರು ಅಂದರೆ ಹಾಗೆ ತುಂಬ್ತಿದ್ರು. ನಾನು ಮೂರು ರೀತಿ ಗ್ರೇಡ್ ಮಾಡಿದೆ, ಎ ಬಿ ಸಿ. ಕೊಳತಿದ್ದು ಒಂದು ಹಣ್ಣು ಹಾಕೋದಿಲ್ಲಾಗಿದ್ದೆ, ಮತ್ತು ಬಾಕ್ಸು ಒಳ್ಳೆ ಗುಣಮಟ್ಟದ ಬಾಕ್ಸ್ ಹಾಕ್ತಿದ್ವಿ. ಹಾಗಾಗಿ ಬೆಂಗಳೂರು ಮಾರುಕಟ್ಟೆಗೆ ಹೋಗಿ ಅಲ್ಲಿ ಇಳಿಸಿದ ನಂತರ ಆ ಒಳ್ಳೆ ಕ್ವಾಲಿಟಿ ಬಾಕ್ಸು. ಮತ್ತು ಎರಡನೇದೇನಂತೇಳಿದ್ರೆ ನೋಡಿ, ರೈತರಿಗೆ ನಾನು ಎಲ್ಲರಿಗೆ ಒಂದು ಕಿವಿ ಮಾತು ಏನಂತೇಳಿದ್ರೆ, ಈಗ 10 ಕಿಲೋ ಬಾಕ್ಸ್ ನಾವು 10 ಕಿಲೋ ತುಂಬಿಕೊಂಡು ಹೋದ್ರೆ ಏನಾಗ್ತದೆ, ನಾವು ಇಲ್ಲಿಂದ ತುಂಬಿ ಅಲ್ಲಿ ಒಯ್ದು ಕೊಟ್ಟು ಇಳಿಯೋವರೆಗೆ ಮಾಯಿಶ್ಚರ್ ಅದು ತೂಕ ನಷ್ಟ ಆಗ್ತದೆ. ತೂಕ ನಷ್ಟ ಅದು 200 ಗ್ರಾಮ್ ಆಗಿರ್ಬೋದು, 250 ಗ್ರಾಮ್ ಆಗಿರ್ಬೋದು. ಅಲ್ಲಿ ಒಯ್ದು ಏನು ಮಾಡ್ತಾರೆ ಆ ವ್ಯಾಪಾರಿ, ಅದನ್ನು ತೂಕ ಮಾಡ್ತಾನೆ. ಮಾಡಿದವಾಗ ನೋಡ್ರಿ 1.5 ಕಿಲೋ ಕಡಿಮೆ ಇದೆ, ಬರೇ ಮೋಸ ಮಾಡೋರೆ ಅಂತ ಹೇಳಿಬಿಡ್ತಾನೆ. ಇವನಿಗೆ ಅದರ ಕಲ್ಪನೆ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, 10.5 ಕಿಲೋ ಹಾಕ್ತಿದ್ವಿ ನಾವು. 1.5 ಕಿಲೋ ಹೋದರೆ ಹೋಗಲಿ, ಬಟ್ ಒಮ್ಮೆ ವಿಶ್ವಾಸ ಬರಲಿ ಅಂತೇಳಿ ಅಲ್ಲಿ ಎಲ್ಲರ ಎದುರಿಗೆ ನಮ್ಮ ಬಾಕ್ಸ್ ತೂಕ ಮಾಡ್ತಿದ್ರು, ನೋಡ್ರಿ 200 ಗ್ರಾಮ್ ಹೆಚ್ಚಿದೆ. ಇದು ವ್ಯಾಪಾರಿ ಮತ್ತೆ ನಮ್ಮ ಮಧ್ಯ ಒಂದು ವಿಶ್ವಾಸ ಬೆಳೀಲಿಕ್ಕೆ ಆರಂಭ ಆಯ್ತು. ಮೂಲತಃ ವ್ಯಾಪಾರಿ ಆಗಿರುವ ಕಾರಣ ವ್ಯವಹಾರ ಜ್ಞಾನ ಇದೆ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ, ರೈತರ ಕಷ್ಟ ನೋಡಿರೋದ್ರಿಂದ ನನಗೆ ಏನ್ ಅನಿಸ್ತಾ ಅಂತ ಹೇಳಿದ್ರೆ, ಅದರ ನಂತರ ನೋಡಿ ಟ್ರಾನ್ಸ್ಪೋರ್ಟೇಷನ್, ನನ್ನ ಹತ್ರ 2 ಟನ್ ಇತ್ತು. ನಾನು 2 ಟನ್ ಬೆಂಗಳೂರಿಗೆ ತಗೊಂಡು ಹೋಗಿ ಮಾರೋದು ಬಹಳ ಕಾಸ್ಟ್ಲಿ ಟ್ರಾನ್ಸ್ಪೋರ್ಟೇಷನ್. ನಾನು ಏನ್ ಮಾಡಿದೆ ಅಂದ್ರೆ, ಅಕ್ಕಪಕ್ಕದವ್ರಿಗೆ ಹೇಳಿದೆ, ನೋಡಿ ನಾನು ಬೆಂಗಳೂರಿಗೆ ಹೋಯ್ತಾ ಇದ್ದೇವೆ, ನಿಮ್ದು ಮಾಲ್ ತಗೊಳ್ರಿ ಬೇಕಾದ್ರೆ, ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ 6 ಟನ್ ಗಾಡಿಯಲ್ಲಿ, ಪಕ್ಕದವನು 2 ಟನ್ ಕೊಟ್ಟ, ಮತ್ತವನು 1 ಕೊಟ್ಟ, 6 ಟನ್ ಹೋಯ್ತು. ಆವಾಗ ಡಿವೈಡೆಡ್ ಬೈ 3 ಆಯಿತು. ಸೊ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಯಿತು. ಆವಾಗ ಏನಾಯ್ತು ಅವನಿಗೆ, ಅದು 2,000 ಅಂದ್ರೂ ಕೂಡ ಆ ಕಾಲದಲ್ಲಿ ಉಳಿತಾಯ ಅದು. ಇದು ಅವ್ರಿಗೆ, ಅಯ್ಯೋ ಹೌದಲ್ಲ, ನಾನು ಒಬ್ಬನೇ ಹೋಗ್ತಿದ್ದೆ ಮೊದಲೇ, ಹೀಗೆ ಮಾಡಿದ್ರೆ ಆಗ್ತದೆ ಅಂತೇಳಿ ಅವನಿಗೆ ಅನಿಸ್ಲಿಕ್ಕೆ ಆರಂಭ ಆಯಿತು. ಸೊ ಇವೆಲ್ಲ ನಾನು ಹೇಳೋದು ನಾನು ಮಾಡಿದೆ ಅಂತಲ್ಲ, ಈಗ ಪ್ರತಿಯೊಂದು ಅಲ್ಲಿ ನೋಡಿ ಆಕಳು ಕಟ್ಟಿದ್ವಿ. ಇವತ್ತೇ ಕೊಟ್ಟಿಗೆ ಗೊಬ್ಬರದ ರೇಟ್ ನೋಡಿದರೆ ಉಳಿದು ಎಲ್ಲದಕ್ಕಿಂತ ಹೈಯೆಸ್ಟ್ ರೇಟ್, ಪ್ಯೂರ್ ಸಿಗೋದಿಲ್ಲ. ಆವಾಗ ಪ್ಯೂರಿಟಿ ಇಲ್ಲ ಅಂದ ಕೂಡಲೇ ನಾವು ಅದನ್ನು ಕಮೆಂಟ್ಸ್ ಮಾಡ್ತೇವೆ, ದಡ್ಡಿ ಗೊಬ್ಬರದಿಂದ ಏನೂ ಸಿಗೋದಿಲ್ಲರಿ ಅಂತೇಳಿ. ಅದ್ರ ಬದಲಿಗೆ ನಾವೇ ಆಕಳು ಕಟ್ಟಿ ಗೊಬ್ಬರ ಮಾಡಿದಾಗ ಏನಾಯಿತು, ಒರಿಜಿನಲ್ ಸಿಕ್ತು, ರೇಟು ಕಡಿಮೆ ಆಯಿತು. ಸೊ ಉತ್ಪಾದನಾ ಖರ್ಚು ಎಲ್ಲ ಕಡಿಮೆ ಆದ ಕೂಡಲೇ ಬಂದಿದ್ರಲ್ಲೇ ಲಾಭ ಹೆಚ್ಚಾಯಿತು. ನಾನು ನಿಜ ಹೇಳ್ತೇನೆ, ಈ ರೀತಿಯ ಮಾಡ್ತಾ ಬಂದಿರೋದ್ರಿಂದ ನನಗೆ ಎಲ್ಲಿ ಹೋದರೂ ಒಂದು ಖುಷಿ ಇತ್ತು, ಮಾರ್ಕೆಟಿಗೆ ಹೋದ್ರೆ ಗೌರವ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ. ಬಟ್ ಬೇಜಾರು ಏನಂತೇಳಿದರೆ, ನನ್ನ ಜೊತೆಗೆ ಪಕ್ಕದಲ್ಲಿದ್ದವನಿಗೆ ಅವನಿಗೆ ಏನೂ ಇಲ್ಲ. ನಾನು ಆವಾಗ ಹೇಳ್ತಿದ್ದೆ ಅವರಿಗೆ, ನೋಡ್ರಿ ನಾನು ಇದಕ್ಕೊಂದು ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಬಂದಿದ್ದೇನೆ, ಬಟ್ ಇವರು ಜೀವನಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಳ್ಳೇದು ಮಾಡಿದವರಿಗೆ ಪ್ರತಿ ಸಲ ಕರ್ಕೊಂಡು ಹೋಗ್ತಿದ್ದೆ, ಮತ್ತೆ ನನ್ನ ಪಕ್ಕದವರಿದ್ದಾರೆ ಅವ್ರ ಅಕೌಂಟಿಗೂ ಜಮಾ ಮಾಡ್ಬೇಕಂತ ಹೇಳ್ತಿದ್ದೆ. ಏನಾಯ್ತು, ನನಗೆ ಸಿಕ್ಕ ಬೆಲೆ ಅವ್ರಿಗೆ ಸಿಕ್ತು ನೋಡಿ. ಅಲ್ಲಿಂದ ನಮ್ಮ ಮತ್ತು ಅಲ್ಲಿ ಜನರ ಬಾಂಧವ್ಯ ಒಂದು ರೀತಿ ಕೊಡ್ಲಿಕ್ಕೆ ಬಂತು. ಮತ್ತೆ ಎರಡನೇದು ನಾನು ರೈತರಿಗೆ ಹೇಳೋದು ಅಂತ ಹೇಳಿದ್ರೆ, ನಾವು ಅಲ್ಲಿ ಏನು ಮಾಡಿದ್ದೆ ಅಂದರೆ, ಶಿಸ್ತು. ನಾವು ಅಲ್ಲಿ ಮಾರಾಟ ಮಾಡಿದವಾಗ ನನ್ನ ಜೊತೆ ಹೋದ್ರು ಅವರಿಗೆ 1.5 ಲಕ್ಷ ಸಿಗೋದ್ ಕಡೆಗೆ 2 ಲಕ್ಷ ರೂಪಾಯಿ ಸಿಕ್ತು. ಆ 50,000 ಏನಿತ್ತು ನೋಡ್ರಿ, ನಾನು ಅವರಿಗೆ ಹೇಳ್ತಿದ್ದೆ ಅದು ಬೋನಸ್, ನೀವು ಮುಟ್ಟಬಾರ್ದು, ನಾನು ಬಂದಿದ್ದಕ್ಕೆ ಸಿಕ್ಕಿದೆ ಅಲ್ಲ, ಇದು FD ಮಾಡಬೇಕು, ಉಳಿದಿದ್ದು ನೀವು ಏನು ಬೇಕಾದ್ರೆ ಮಾಡ್ರಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತು ಅಂತೇಳಿದ್ರೆ, ಒಂದು 15-20 ರೈತರಲ್ಲಿ ವರ್ಷಕ್ಕೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಉಳಿತಾಯ ಆಗ್ಲಿಕ್ಕೆ ಆರಂಭ ಆಯಿತು. ಇಲ್ದಿದ್ರೆ ಮೊದಲು ಏನು ಮಾಡ್ತಿದ್ರು, ಹಣ ಬಂದು ಕೂಡಲೇ ಮೋಟರ್ ಸೈಕಲ್ ತೊಗೊಂಡ್ರು, ಮನೆ ಕಟ್ಲಿಕ್ಕೆ ಹೋದ್ರು. ನಾನೇನು ಹೇಳ್ತಿದ್ದೆ, ಸಾಲ ಮೊದಲು ತೀರಿಸ್ಕೊಳ್ರಿ, ಸಮೃದ್ಧಿ ಬಂದ ನಂತರ ಏನು ಬೇಕಾದ್ರೆ ಮಾಡ್ರಿ, ಹೆಲಿಕಾಪ್ಟರ್ ತೊಗೊಳ್ರಿ ನೀವಂತ ಖುಷಾಲ್ ಮಾಡೋದಿತ್ತು. ಸೊ ಇದು ಟ್ರೆಂಡ್ ಬರಬೇಕಾಗಿದೆ ನಮ್ಮ ರೈತರಲ್ಲಿ. ಏನಾಗುತ್ತೆ, ಪಾಪ ಬಂದು ಕೂಡಲೇ ಸಾಲ ತೀರಿಸೋದಾಯ್ತು, ಜೊತೆಗೆ ಇನ್ನೋಸೆಂಟ್ಲಿ ಏನೋ ತೊಗೊಂಡ್ಬಿಡ್ತಾನೆ. ನೋಡಿ, ಇರೋದು 2 ಎಕರೆ ಜಾಗ ಇರ್ತದೆ, ಟ್ರ್ಯಾಕ್ಟರ್ ತೊಗೊಳ್ತಾನೆ ಅವನು. ಸೊ ಮೆಕನೈಜೇಷನ್ ಬೇಕು ಯಾರಿಗೆ, ಅದು 20 ಎಕರೆ 30 ಎಕರೆ ಇದ್ದವನಿಗೆ, 2 ಎಕರೆ ಅವನಿಗೆ ಟ್ರ್ಯಾಕ್ಟರ್ ಅವಶ್ಯಕತೆ ಇಲ್ಲ, ಅವನು ಬಾಡಿಗೆ ಟ್ರ್ಯಾಕ್ಟರ್ ತೊಗೊಳ್ಬೇಕು ಅವನು. ಸರಿಗ, ಕೃಷಿ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅನುಭವವನ್ನು ನೀವು ಹಂಚಿಕೊಳ್ತಾ ಇದ್ದೀರಿ, ಒಂದಷ್ಟು ಸಾಹಿತ್ಯ ಕೃಷಿಯನ್ನು ಕೂಡ ಮಾಡುವ ಪ್ರಯತ್ನವನ್ನು ನೀವು ಮಾಡಿದಿರಿ. ವಿಶೇಷವಾಗಿ ಕೃಷಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಕೃಷಿಯ ಯಶಸ್ಸು ಆಗ್ಬೋದು, ಸಾಧನೆ ಆಗ್ಬೋದು, ಜೊತೆಗೆ ಫೇಲ್ಯೂರ್ಸ್ ಅಥವಾ ಒಂದು ನಷ್ಟವನ್ನು ಕೂಡ ನೀವು ಅದರಲ್ಲಿ ದಾಖಲಿಸ್ತಾ ಇದ್ದೀರಿ. ಈ ಬಗ್ಗೆ ಹೇಳಿ, ಸಾಹಿತ್ಯ ಕೃಷಿಯ ಬಗ್ಗೆ. ನೋಡಿ, ಸಾಹಿತ್ಯಿಕವಾಗಿ ಹೇಳಬೇಕಂದ್ರೆ ನನಗೇನಿಸ್ತು ಅಂತೇಳಿದ್ರೆ, ನಾನು ಈಗ ನನ್ನ ಏರಿಯಾದಲ್ಲಿ ಒಂದು 50 ಜನರಿಗೆ 60 ಜನರಿಗೆ ರೀಚ್ ಆಗ್ಬೋದು. ಈ ಪುಸ್ತಕ ರೂಪದಲ್ಲಿ, ಮಾಧ್ಯಮ ರೂಪದಲ್ಲಿ, ಸಾಹಿತ್ಯ ರೂಪದಲ್ಲಿ ಬಂದಾವಾಗ ಏನಾಗುತ್ತೆ ಅಂತೇಳಿದ್ರೆ, ಎಲ್ಲೋ ಒಬ್ಬ ವ್ಯಕ್ತಿ ಕುತ್ಕೊಂಡು ಓದ್ತಾನೆ, ಅವನಿಗೆ ಅರೆ ಹೌದಲ್ಲ ಈ ರೀತಿ ನಾನು ಮಾಡಬಹುದು ಅನ್ನೋದು ಅವನ ಮನಸ್ಸಿನಲ್ಲಿ ಬಂದರೆ, ನಾನು ಮಾಡಿದ್ದ ಪರಿಶ್ರಮ ಅವನಿಗೆ ರೀಚ್ ಆಗಿ ಅವನು ಗೆದ್ದರೆ ಅದರಷ್ಟು ಖುಷಿ ಯಾವುದೂ ಇಲ್ಲ.

ಪಾದ ಪೂಜೆ ಮಾಡಬೇಕು ವೇದಗಳನ್ನು.